ಒಂದು ತರಕಾರಿ ಹಾಕಿ ಒಂದು ಬಂದ ನಂತರ ಮತ್ತೆ ಪುನಃ ಬೇರೆ ತರಕಾರಿಗೆ ಸ್ವಲ್ಪ ಆಸಕ್ತಿ ಅಂದ್ರೆ ಮಾಡುವ ಅನುಭವ ಬಂತು. ಹಾ ಬಂತು. ಈಗ ನೆಲದ ಮೇಲೆ ತರಕಾರಿ ಬೆಳೆಯುವುದಕ್ಕೂ ತಾರಸಿಯ ಮೇಲೆ ಬೆಳೆಯುವುದಕ್ಕೂ ಏನ್ ವ್ಯತ್ಯಾಸ? ಕೆಲವೊಂದು ತರಕಾರಿ ಸೈಜ್ ಕಡಿಮೆ ಆಗುತ್ತೆ, ಕೆಲವೊಂದು ತರಕಾರಿ ನೆಲದ ಮೇಲೆ ಹೇಗೆ ಬೆಳೀತೆ ಹಾಗೆ ಬೆಳೀತದೆ. ಎಕ್ಸಾಂಪಲ್ ಅಲಸಂದೆ, ಅಲಸಂದೆ ನೆಲದ ಮೇಲೆ ಹೇಗೆ ಬೆಳೀತದೆ ಅಷ್ಟೇ ಉದ್ದ ಅಷ್ಟೇ ಸೈಜ್ ನಲ್ಲಿ ಬೆಳೀತದೆ. ಅದಕ್ಕೆ ಸರಿಯಾದ ನಾವು ಗೊಬ್ಬರವನ್ನು ಟೈಮ್ ಟೈಮ್ಗೆ ಕೊಟ್ಟರೆ ಅದೇ ರೀತಿ ನಾವು ಈಳನ್ನು ತೆಗಿಬಹುದು. ಈಗ ತಾರಸಿಯ ಮೇಲೆ ಸಾಮಾನ್ಯವಾಗಿ ಬೆಳೆಯುವಂತವರು ಈ ಗ್ರೋ ಬ್ಯಾಗ್ ಅನ್ನ ಬಳಕೆ ಮಾಡ್ತಾರೆ, ನೀವು ಏನನ್ನು ಬಳಕೆ ಮಾಡ್ತೀರಿ? ನಾನು ಮೊದಲಿಗೆ ಗ್ರೋ ಬ್ಯಾಗ್ಗೆ ಹೋಗಲಿಲ್ಲ. ಮೊದಲು ಸಣ್ಣ ಸಣ್ಣ ಪೊಟ್ಟ ನಾನು ಯಾವ ರೀತಿ ಹೂವಿನ ಗಿಡವನ್ನು ಮಾಡ್ತಿದ್ದೆ, ಒಂದು 9 ಇಂಚ್ 12 ಇಂಚ್, ಮತ್ತೆ ಮೊದಲು ನಾನು ಗಿಡ ಮಾಡುವಾಗ ಸಣ್ಣ ಇಂಚ್ ಒಂದು 4 ಇಂಚು 8 ಇಂಚ್ದು ಪಾಟ್ ಅಲ್ಲಿ ಮಾಡಿ ಮತ್ತೆ ಅದನ್ನು ದೊಡ್ಡ ಪಾಟ್ ಅಲ್ಲಿ ಶಿಫ್ಟ್ ಮಾಡ್ತಿದ್ದೆ. ಶಿಫ್ಟ್ ಮಾಡಿ ಅದೇ ರೀತಿ ಆ ಐಡಿಯಾ ಪ್ರಕಾರ ನಾನು ತರಕಾರಿಯನ್ನು ಪಾಟಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದೆ. ಮತ್ತೆ ಒಂದು 2-3 ಪಾಟಲ್ಲಿ ಮಾಡುವಾಗ ಮತ್ತೆ ಗೋಣಿಚೀಲವನ್ನು ಯೂಸ್ ಮಾಡುವ ಹವ್ಯಾಸ ಮಾಡಿದೆ. ಒಂದು ಕೆಲವೊಂದು ಗೋಣಿಚೀಲದಲ್ಲಿ ಮಾಡಿದೆ. ಬೆಂಡೆಯನ್ನು ಸಣ್ಣ ಸಣ್ಣ ಒಂದು 10 ಕಿಲೋ 20 ಕಿಲೋ ಗೋಣಿಚೀಲ ಉಂಟಲ್ಲ ಅದರಲ್ಲಿ ನಾನು ಗೊಬ್ಬರವನ್ನು ಹಾಕಿ ಅದರಲ್ಲಿ ಬೆಂಡೆಯನ್ನು ಬೆಳೆಸುವ ಇದು ಮಾಡಿದ್ದೆ. ಅಂದ್ರೆ ಈಗ ಗೊಬ್ಬರ ಅಂದ್ರೆ ಬರೀ ಗೊಬ್ಬರ ಮಾತ್ರ ಹಾಕುವಂತದ್ದು, ಮಣ್ಣು ಮರಳು ಅಂತದ್ದು ಕೂಡ ಮಿಶ್ರಣ ಮಾಡಬೇಕಾಗುತ್ತೆ? ನಾನು ಮೊದಲು ಮಿಶ್ರಣ ಮಾಡುವಾಗ ಮಣ್ಣು ಮಣ್ಣು 60% ಮಣ್ಣು ತಗೊಂಡ್ರೆ 20% ಮರಳು ಹಾಕ್ತೇನೆ, 40% ಮಣ್ಣು ಹಾಕಿದ್ರೆ 20% ಮರಳು ಹಾಕ್ತೇನೆ, ಮತ್ತೆ ಗೊಬ್ಬರ ಹಾಕ್ತೇನೆ, ಮತ್ತೆ ಮೇಲೆ ಮೇಲೆ ಗೊಬ್ಬರ ಕೊಡುವಾಗ ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕ್ತಾ ಹೋಗ್ತೇನೆ. ಆ ರೀತಿ ಒಂದು ವಾರ ಅಥವಾ 15 ದಿವಸ ಗ್ಯಾಪ್ ನೊಳಗೆ ನಾನು ಗೊಬ್ಬರ ಕೊಡ್ತಾ ಹೋಗ್ತೇನೆ. ಅದಕ್ಕೆ ಈಗ ಟೊಮೆಟೊ ಆಗ್ಬಹುದು, ಬದನೆ ಆಗ್ಬಹುದು, ಇಂಥದನ್ನ ಬೀಜ ಹಾಕಿ ಸಸಿ ಮಾಡಿ ಅದನ್ನ ನೆಡುವಂತದ್ದು ಮಾಡ್ತೀರಾ ಅಥವಾ ನೇರವಾಗಿ ಹಾಕ್ತೀರಾ? ನಾನು ಫಸ್ಟ್ಗೆ ನೇರವಾಗಿ ಹಾಕ್ತಿದ್ದೆ, ಮತ್ತೆ ನನ್ನ ಅದನ್ನ ಫಸ್ಟ್ಗೆ ಹಾಕಿ ಆದಂತರ ನೋಡಿದೆ ಅಲ್ಲ, ಮತ್ತೆ ನಾನು ಗಿಡ ಮಾಡಿಯೇ ಗಿಡವನ್ನು ಶಿಫ್ಟ್ ಮಾಡುವ. ಯಾವ್ದ್ರಲ್ಲಿ ಗಿಡ ಮಾಡುವ? ಸಣ್ಣ ಸಣ್ಣ ಟ್ರೇ ಟೈಪ್ ಅಲ್ಲಿ ಒಂದು ಅದರಲ್ಲಿ ಗಿಡ ಹಾಕಿ ಒಂದು ಒಂದು ಎರಡೆಲೆ 4 ಎಲೆ ಬಂದಾಗ ನಾನು ಶಿಫ್ಟ್ ಮಾಡುವ ಹವ್ಯಾಸ ಮಾಡಿದೆ. ಈಗ ಮಳೆಗಾಲದ ತರಕಾರಿ ಅಂದ್ರೆ ಪೂರ್ವ ಸಿದ್ಧತೆ ಯಾವಾಗ ಮಾಡಬೇಕಾಗ್ತದೆ? ಮಳೆಗಾಲದಲ್ಲಿ ಜೂನ್ಗೆ ಬೇಕಾದ್ರೆ ನಮಗೆ ಬೆಂಡೆಗೆ ಒಂದು 40-45 ಡೇಸ್ ಗೆ ಅದು ಇಳುವರಿ ಬರ್ತದೆ. ಜಾಸ್ತಿ ಮಳೆ ಎಲ್ಲ ಇರದ್ರೆ, ಸಾಧಾರಣ ಬಿಸಿಲು ಮಳೆ ಹಾಗೆ ಇದ್ರೆ, ಇಲ್ಲಾಂದ್ರೆ ಅದು ಏನಾದರೂ ಕೀಟನಾಶಕಗಳು ಬಂದು ಇದು ಹೂ ಬೀಳುವಾಗವೇ ಶುರುವಾಗಿ ಬರುತ್ತೆ, ಹಾ ಕೀಟಗಳು ಬರ್ತವೆ. ಮತ್ತೆ ಅಂದ್ರೆ ಈಗ ನಮ್ಗೆ ಜೂನ್ ಟೈಮ್ಗೆ ಬೇಕಾದ್ರೆ ನಾವು ಮೇ 10 ಒಳಗೆ ಬೀಜ ಹಾಕಿ ಅದನ್ನು ಒಂದು ಹೂ ಬರುವ ಸ್ಟೇಜ್ಗೆ ನಾವು ಬೆಳೆಸಿ ಇಟ್ಕೊಳ್ಬೇಕಾಗ್ತದೆ ಮಳೆ ಬರುವ, ಆಗ ಮಳೆಯಲ್ಲಿ ನಾವು ತೆಗಿಬಹುದು. ಮತ್ತೆ ಒಂದೊಂದು ತರಕಾರಿಯನ್ನು ಆ ಗ್ಯಾಪ್ ಅಲ್ಲಿ ನಾವು ಬೆಳೆಸ್ತಾ ಇದ್ರೆ ನಮ್ಗೆ ಫುಲ್ ಇಡೀ ವರ್ಷಕ್ಕಾಗುವ ಮನೆಗೆ ಆಗುವ ಬೆಳೆ ಇದು ತರಕಾರಿಯನ್ನು ಬೆಳೆಸಬಹುದು. ಎಷ್ಟು ಬ್ಯಾಗ್ಗಳಲ್ಲಿ ನೀವು ತರಕಾರಿಯನ್ನ ಬೆಳೀತಾ ಇದ್ರಿ? ಟೆರೆಸ್ ಎಷ್ಟು ಸ್ಕ್ವೇರ್ ಫೀಟ್ ಇದೆ? ಮತ್ತೆ ಇದಕ್ಕೆ ಗೊಬ್ಬರ ಕೊಡುವಂತದ್ದು, ಈಗ ಮೇಲ್ಗೊಬ್ಬರ ಅಂತ ಕೊಡ್ತೀರಲ್ಲ, ಇದ್ರ ಬಗ್ಗೆ ಹೇಳಿ. ಮೇಲ್ಗೊಬ್ಬರ ನಾನು ಮನೆ ವೇಸ್ಟ್ ತರಕಾರಿಯನ್ನು ಆ ಗೊಬ್ಬರವನ್ನು ಸಹ ಮಾಡ್ತೇನೆ. ಮೊದಲು ನಾನು ಗೊಬ್ಬರ ಮಾಡೋದು ಹೇಗೆ? ಮೊದಲು ನಾನೇನ್ ಮಾಡ್ತಿದ್ದೆ, ವೇಸ್ಟ್ ಎಲ್ಲ ಒಂದು ಬಕೆಟ್ ಅಲ್ಲಿ ಹಾಕಿ ಹಾಗೆ ಮುಚ್ಚಿಡ್ತಿದ್ದೆ ಫಸ್ಟ್ಗೆ. ಮತ್ತೆ ಅದನ್ನ ನೀರ್ ತೆಗೆದು ಒಂದು ಎಲ್ಲ ಕೊಳ್ತು ಫುಲ್ ಹೊಳ ಎಲ್ಲ ತಿಂದು ಕೊಳ್ತು ಎಲ್ಲ ನೀರಾಗಿರ್ತದೆ, ಅದ್ರ ನೀರ್ ತೆಗೆದು ಡೈಲ್ಯೂಟ್ ಮಾಡಿ ಎಲ್ಲ ಗಿಡಗಳಿಗೆ ಹಾಕ್ತಿದ್ದೆ. ಈಗ ಸಾಧಾರಣ ಮಾಡಿ ಮಾಡಿ ಅದಕ್ಕೆ ಆ ಬಕೆಟ್ಗೆ ಹೋಲ್ ಮಾಡಿ ಕೆಳಗೆ ಟ್ರೇ ಇಟ್ಟು ಮೊದಲು ಡ್ರೈ ಎಲೆ ಉಂಟಲ್ಲ ಅದನ್ನು ಹಾಕಿ ಮತ್ತೆ ಈ ಹಸಿ ವೇಸ್ಟ್ ತರಕಾರಿಯನ್ನೆಲ್ಲ ಹಾಕಿ ಅದರ ಮೇಲೆ ಮಣ್ಣು ಹಾಕಿ ಕೆಲವೊಮ್ಮೆ ಇದು ಹಾಕ್ತೇನೆ ನಾನು ಸೆಗಣಿ ಸಾಕ್ತೇನೆ. ಮತ್ತೆ ಮೊದಲಿದ್ದು ಇದು ಕೊಕೊನಟ್ ಇದು ಉಂಟಲ್ಲ ಹುಡಿ ಅದು ಸಹ ಹಾಕಿರ್ತೇನೆ, ಮುಚ್ಚಿಡ್ತೇನೆ. ಅದು ಒಂದು ಹಾಕ್ತಾ ಹಾಕ್ತಾ ಫುಲ್ ಆದ ಕೂಡಲೇ ಅದು ಬಿಟ್ಟು ಬಿಡ್ತೇನೆ, ಬೇರೆ ಬಕೆಟ್ ಅನ್ನು ಯೂಸ್ ಮಾಡ್ತೇನೆ. ಅದು ಅದರ ನೀರು ಡೈಲಿ ಒಂದು ಬಕೆಟ್ಗೆ ಹಾಕಿ ಒಂದು 4 ಡೇಸ್ ಅಥವಾ 5 ಡೇಸ್ ಗ್ಯಾಪ್ ಅಲ್ಲಿ ಎಲ್ಲ ಗಿಡಕ್ಕೆ ಡೆಲೀಟ್ ಮಾಡಿ ಕೊಡ್ತಾ ಇರ್ತೇನೆ. ದ್ರವ ರೂಪದಲ್ಲಿ ಕೊಡೋದ್ರಿಂದ ಏನು ಉಪಯೋಗ ಆಗ್ತದೆ? ದ್ರವ ರೂಪದಲ್ಲಿ ಕೊಡೋದ್ರಿಂದ ಅದಂದ್ರೆ ಬೇಗ ಚಿಗರಿ ಬೇಗ ನಮ್ಗೆ ಅದರದ್ದು ಫಸಲು ಕೊಡುವ ಹಾಗೆ ಆಗ್ತದೆ. ಅಂದ್ರೆ ನಾನು ಈ ಹೂವಿನ ಗಿಡಗಳಿಗೆ ನೋಡಿದ್ದೇನೆ, ಅಂದ್ರೆ ನಾನೀಗ ಒಂದು 15 ಡೇಸ್ಗೆ ಒಮ್ಮೆ ಹಾಕಿದ್ರೆ ಆ 15 ಡೇಸ್ಗೆ ಆಗುವ ಹಾಗೆ ಚಿಗುರು ಬರ್ತಾ ಹೂ ಬರ್ತಾ ಇರ್ತದೆ. ಆ ಗ್ಯಾಪ್ ಅಲ್ಲೇ ಕೊಡ್ತಿದ್ದೆ ಹೂವಿನ ಗಿಡಕ್ಕೆ. ಇದಕ್ಕೆ ನಾನು ವೀಕ್ಲಿ ಕೊಡ್ತಾ ಇದ್ದೇನೆ. ಈಗ ಮಳೆಗಾಲದಲ್ಲಿ ಬೇಕಾದಷ್ಟು ಮಳೆ ನೀರು ಸಿಗ್ತದೆ, ಹೆಚ್ಚಿನ ನೀರು ಹೊರಗಡೆ ಹೋಗ್ತದೆ. ಬೇಸಿಗೆಯಲ್ಲಿ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ? ಬೇಸಿಗೆಯಲ್ಲಿ ನಮ್ದು ಓಪನ್ ಟೆರೆಸ್ ಅಲ್ಲಿ ನೀರು ಕೆಳಗೆ ಹೋಗುವ ವ್ಯವಸ್ಥೆ ಇದೆ. ಅಂದ್ರೆ ನಾನು ಸ್ಪ್ರೇ ತರ ಕೊಡ್ತೇನೆ, ಜಾಸ್ತಿ ಕೊಡುದಿಲ್ಲ, ಅದಕ್ಕೆ ಎಷ್ಟು ಬೇಕು ಅಷ್ಟೇ ಕೊಡ್ತೇನೆ. ವೇಸ್ಟ್ ಅಂದ್ರೆ ವೇಸ್ಟ್ ಬರುವ ಹಾಗೆ ಮಾಡುದಿಲ್ಲ. ಕೆಲವೊಂದು ಇದರಲ್ಲಿ ಕೆಳಗೆ ನಾನು ಟ್ರೇ ಇಡ್ತೇನೆ. ತಾರಸಿಗೆ ಏನು ತೊಂದರೆ ಆಗಬಾರ್ದು? ಹೌದು. ಈಗ ಕೀಟ ರೋಗಗಳು ಏನೇನು ಬರ್ತವೆ ಮತ್ತೆ ಇವುಗಳ ನಿರ್ವಹಣೆ ಎಲ್ಲ ಹೇಗೆ? ಅದು ಬ್ಲ್ಯಾಕ್ ಫಂಗಸ್, ವೈಟ್ ಫಂಗಸ್ ಬರ್ತದೆ. ಈಗ ವೈಟ್ ಫಂಗಸ್ ಬಂದ್ರೆ ನಾನು ಇದು ಶಾಂಪು ಪೌಡರ್, ಶಾಂಪು ನೀರಿಗೆ ಹಾಕಿ ಅದನ್ನು ಸ್ಪ್ರೇ ಮಾಡಿ ಎಲ್ಲ ತೊಳ್ಕೊಳ್ತೇನೆ. ಸೋಪ್ ವಾಟರ್ ಎಲ್ಲ ಫುಲ್ ತೊಳ್ಕೊಂಡು ಮತ್ತೆ ನೀಮ್ ಆಯಿಲ್ ಹಾಕಿ ಸ್ಪ್ರೇ ಮಾಡ್ತೇನೆ. ಬೇವಿನ ಎಣ್ಣೆ, ಬೇವಿನ ಎಣ್ಣೆ ಎಷ್ಟು ಪ್ರಮಾಣದಲ್ಲಿ? ಅದು 1 ಲೀಟರ್ಗೆ 5 ml ಹಾಕಿ ಸ್ಪ್ರೇ ಮಾಡ್ತೇನೆ. ಗಿಡದ ಎಲೆಯ ಅಡಿಗೆ ಎಲ್ಲ ಸ್ಪ್ರೇ ಮಾಡ್ತೇನೆ. ಒಂದು ಈ ಒಂದು 2 ಸರ್ತಿ ಮಾಡುವಾಗ ಅದು ಕಮ್ಮಿ ಆಗ್ತದೆ. ಆಕ್ಚುಲಿ ನಾನು ಶಾಂಪ್ ಪೌಡರ್ ಅಲ್ಲಿ ತೊಳೆದಾಗವೇ ಅದು ಎಲ್ಲ ಫುಲ್ ಕ್ಲೀನ್ ಆಗಿ ಮತ್ತೆ ನಾನು ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡ್ತೇನೆ. ಬ್ಲಾಕ್ ಫಂಗಸ್ ಬೇರೆ ಸಮಸ್ಯೆಗಳಿಗೆ ಮೇಲಿ ಬಗ್ಗೆ ನಾನು ಅದು ಯೂಟ್ಯೂಬ್ ನೋಡಿ ಬೆಳ್ಳುಳ್ಳಿ ಮತ್ತೆ ಕಾಯಿ ಮೆಣಸು ಅದು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸರ್ ಅಲ್ಲಿ ಗ್ರೈಂಡ್ ಮಾಡಿ ಅದನ್ನು ಸೋಸಿ ಅದನ್ನು 1 ಲೀಟರ್ಗೆ 5 ml ಹಾಕಿ ಅದು ಸ್ಪ್ರೇ ಮಾಡ್ತೇನೆ ಮೇಲಿ ಬಗ್ಸ್. ಬೇರೆ ಕೀಟಗಳು ಬರುದಿಲ್ಲ? ಈಗ ಆಲ್ಸೆಡ್ನಲ್ಲಿ ಬಂಬೂಚಿ ಅಂತ ಸಮಸ್ಯೆ ಆಗ್ಬಹುದು, ಅಥವಾ ಕಾಂಡ ಕೊರಿಯುವಂತ ಹುಳ ಆಗ್ಬಹುದು, ತರಕಾರಿಯನ್ನೇ ಕೊರಿಯುವಂತ ಹುಳ ಆಗ್ಬಹುದು, ಇವುಗಳ ನಿರ್ವಹಣೆ ಎಲ್ಲ ಕೆಲವೊಮ್ಮೆ ನನಗೆ ಗೊತ್ತಿಲ್ಲದಿದ್ರೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ಸರ್ಚ್ ಮಾಡಿ ಮಾಡ್ತೇನೆ. ಅರಿಶಿನ ಹುಡಿ ಹಾಕ್ತೇನೆ ಬುಡಕ್ಕೆ, ಇರುವೆ ಬರದಾಗೆ. ಇರುವೆ ಬರದಾಗೆ ಮತ್ತೆ ಇದು ಬೂದಿ ಉಂಟಲ್ಲ, ಬೂದಿ ಕೆಲವೊಮ್ಮೆ ಸ್ಪ್ರೇ ಮಾಡ್ತೇನೆ ನಾನು ಕೈಯಲ್ಲಿ. ಅದನ್ನು ಸಂಜೆ ಹೊತ್ತಿಗೆ ಹೆಚ್ಚು ಇದು ಇದ್ರೆ ಎಲೆಗಳೆಲ್ಲ ತಿನ್ನುವ ಹಾಗೆ ಇದ್ರೆ, ಇಲ್ಲದಿದ್ರೆ ಗೋಮೂತ್ರವನ್ನು ನಾನು ಅದು ಸ್ವಲ್ಪ ಪ್ರಮಾಣದಲ್ಲಿ 1 ಲೀಟರ್ಗೆ ನೀರು ಹಾಕಿ ಸ್ಪ್ರೇ ಮಾಡ್ತೇನೆ ಎಲೆಗಳಿಗೆ. ವಾರಕ್ಕೆ ಒಂದ್ಸರಿ ಕೊಡಬೇಕಾಗ್ತದೆ ಅಥವಾ 15 ದಿವಸಕ್ಕೊಂದ್ಸರಿ? ಬೆಳ್ಳುಳ್ಳಿ ಅಥವಾ ದನದ್ದು ಸ್ಪ್ರೇ ಮಾಡುದಾದ್ರೆ, ಗೋಮೂತ್ರ ಸ್ಪ್ರೇ ಮಾಡುದಾದ್ರೆ ನಾನು ಒಂದು 4 ಡೇಸ್ಗೆ ಒಮ್ಮೆ ಸ್ಪ್ರೇ ಮಾಡಿ ಅದು ಹೋಗೋ ತನಕ ಸ್ವಲ್ಪ ಇದ್ ಮಾಡ್ತೇನೆ. ಒಂದು 4 ಡೇಸ್ ಒಮ್ಮೆ ಮಾಡಿ ಇದ್ ಮಾಡ್ತೇನೆ. ಅಂದ್ರೆ ಗೋಮೂತ್ರ ಎನ್ನುವಂತಹದ್ದು ಕೀಟನಾಶಕವಾಗಿಯೂ ಕೂಡ ಕೆಲಸ ಮಾಡ್ತದೆ, ಜೊತೆಗೆ ಅದೊಂದು ರೀತಿಯ ಟಾನಿಕ್ ನ ಹಾಗೆ ಕೆಲಸ ಮಾಡ್ತದೆ. ಗೋಮೂತ್ರ ಎಲೆಗಳಿಗೆ ಅದು ಹೊಸ ಚಿಗುರು ಬರ್ಲಿಕ್ಕೆ ಸಹಾಯ ಮಾಡ್ತದೆ, ಮತ್ತೆ ಆಸ್ ಎ ಪೆಸ್ಟಿಸೈಡ್ಸ್ ಆಗಿ ಸಹಾಯ ಮಾಡ್ತದೆ. ಸೊಪ್ಪು ತರಕಾರಿ ಅಂದ್ರೆ ಯಾವ್ದು ಬೆಳಿತೀರಿ? ಸೊಪ್ಪು ಹರಿವೆ ಬೆಳೆಸ್ತೇನೆ, ಪಾಲಕ್ ಬೆಳೆಸ್ತೇನೆ, ಮೆಂತ್ಯೆ ಬೆಳೆಸ್ತೇನೆ. ಈ ಪಾಲಕ್ ಮತ್ತೆ ಕೊತ್ತಂಬರಿ ಇಂಥದ್ದೆಲ್ಲ ಬೀಜ ಹುಟ್ಟುವುದು ಬಹಳ ಕಷ್ಟ ಅಂತ ಹೇಳ್ತಾರಲ್ಲ. ಅದೇ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ಆ ಕೊತ್ತಂಬರಿ ಬೀಜವನ್ನು ನಾನು ತರಲಿಕ್ಕೆ ಹೋಗುದಿಲ್ಲ. ಕೊತ್ತಂಬರಿ ಬೀಜವನ್ನು ಕ್ರಶ್ ಮಾಡಿ ಹಾಫ್ ಮಾಡಿ ಒಂದು ಬೀಜವನ್ನು ಹಾಫ್ ಪೋರ್ಷನ್ ಮಾಡಿ ನೀರಲ್ಲಿ ಹಾಕಿ 24 ಅವರ್ಸ್ ನೀರಲ್ಲಿ ನೆನೆಸಿಬಿಟ್ಟು ಮಣ್ಣಿನಲ್ಲಿ ಹಾಕಿ ಅದರ ಮೇಲೆ ಒಂದು ಲೇಯರ್ ಮಣ್ಣು ಹಾಕಿ ಅದು ಬರುದು ಸ್ವಲ್ಪ ಲೇಟ್ ಆಗ್ತದೆ. ಅಂದ್ರೆ ಈಗ ಪಾಲಕ್ ಹೇಗೆ ಇಮಿಡಿಯೇಟ್ ಹರಿವೆ ಸೊಪ್ಪು ಇಮಿಡಿಯೇಟ್ ಬರ್ತದೆ, ಅದಕ್ಕೆ ಒಂದು 4-5 ದಿವಸ ಲೇಟ್ ಆಗುತ್ತೆ ಅದು ಹುಟ್ಟಿ ಮೊಳಕೆ ಹುಟ್ಟಿ ಮೇಲೆ ಬರಬೇಕು. ಇರುವೆ ಬರದಾಗ ಏನ್ ಮಾಡ್ತೀರಿ? ಇರುವೆ ಬರದಾಗೆ ಅದೇ ಅರಿಶಿನ ಹುಡಿ ಹಾಕ್ತೇನೆ ಮತ್ತೆ ಪೆಪ್ಪರ್ ಹುಡಿ ಹಾಕ್ತೇನೆ, ಅದು ಮಿಕ್ಸ್ ಮಾಡಿ ಸ್ವಲ್ಪ ಹಾಕಿರ್ತೇನೆ ಗಿಡಗಳಿಗೆ. ಸಣ್ಣ ಪುಟ್ಟ ಹಕ್ಕಿಗಳೆಲ್ಲ ಬರುದಿಲ್ಲ? ಹಕ್ಕಿಗಳು ಬರ್ತದೆ. ಏನ್ ಮಾಡ್ತೀರಾ? ಹಕ್ಕಿಗಳು ಬಂದ್ರೆ ಸಣ್ಣ ಸಣ್ಣ ಹಕ್ಕಿ ಬಂದ್ರೆ ಈ ಗಿಡಗಳಿಗೆ ಏನ್ ಮಾಡುದಿಲ್ಲ, ಅಲ್ಸಂಡೆಗೆ ಇದು ಮಾಡ್ತದೆ. ಏನಾದ್ರೂ ಹಕ್ಕಿಗಳಿಗೆ ಬೇರೆ ಒಂದ್ ಬೌಲ್ ಅಲ್ಲಿ ಎಂತಾದ್ರೂ ಇಟ್ಟರೆ ಅದು ಅಷ್ಟು ಇದು ಮಾಡುದಿಲ್ಲ. ಅನ್ನ ಇಡ್ತೇನೆ. ಬಲೆ ಏನ್ ಹಾಕುದಿಲ್ಲ? ಮೇಲ್ಗಡೆ ಬಲೆ ಹಾಕುದಿಲ್ಲ ನಾನು. ಬಲೆ ಅಂದ್ರೆ ಇದು ಹರಡ್ಲಿಕ್ಕೆ ಫಿಶ್ ನೆಟ್ ಹಾಕ್ತೇನೆ, ಅಲ್ಸಂಡೆ ಗಿಡ ಮತ್ತೆ ಸೋರೆಕಾಯಿ ಅದಕ್ಕೆಲ್ಲ ಫಿಶ್ ನೆಟ್ ಹಾಕ್ತೇನೆ. ಚಪ್ಪರದ ರೀತಿಯಲ್ಲಿ ಹಾಕ್ತೇನೆ, ಚಪ್ಪರದ ರೀತಿಯಲ್ಲ ಅಡ್ಡ ಹೋಗುವಾಗ. ಅಂದ್ರೆ ವರ್ಷ ಪೂರ್ತಿ ಈಗ ಬೇರೆ ಬೇರೆ ತರಕಾರಿಯ ಬಗ್ಗೆ ಹೇಳಿ, ಈಗ ಕಾಯಿ ಮೆಣಸು ಬೆಳಿತೀರಿ ಅಂತ ಹೇಳಿದ್ರಿ, ಬೇರೆ ಏನೇನು ತರಕಾರಿ ಬೆಳಿತೀರಿ? ನಾನು ಬೆಂಡೆ ಬೆಳೆಸ್ತೇನೆ, ಅಲ್ಸಂಡೆ ಬೆಳೆಸ್ತೇನೆ, ಸೊಪ್ಪು ತರಕಾರಿ ಬೆಳೆಸ್ತೇನೆ, ಹಾಗಲಕಾಯಿ ಬೆಳೆಸ್ತೇನೆ, ಗುಳ್ಳ ಬೆಳೆಸ್ತೇನೆ, ಅನ್ಗೆ ಮನೆಗೆ ತಕ್ಕಷ್ಟೇ ಬದನೆ ಬೆಳೆಸ್ತೇನೆ. ಈಗ ಫಸ್ಟ್ ಟೈಮ್ ಹೀರೆಕಾಯಿ ಹಾಕಿದ್ದೇನೆ, ಸೋರೆ ಹಾಕಿದ್ದೆ, ಸೌತೆಕಾಯಿ ಸಹ ಹಾಕಿದ್ದೆ, ತೊಂಡೆಕಾಯಿ ಹಾಕಿದ್ದೆ ಮತ್ತೆ ಸೊಪ್ಪು ತರಕಾರಿ. ಈಗ ಸದ್ಯಕ್ಕೆ ನಾನು 5 ಬೀನ್ಸ್ನ ಬೀಜ ಸಹ ಹಾಕಿದ್ದೇನೆ. ಈಗ ವರ್ಷದ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯ ತರಕಾರಿಗಳಾಗುವುದನ್ನ ನಾವು ನೋಡ್ತೀವಿ. ಇದಕ್ಕೆ ಸೀಸನ್ ಅಂತ ಏನಾದ್ರು ಉಂಟಾ ಅಥವಾ ವರ್ಷ ಪೂರ್ತಿ ಬೆಳಿಬಹುದು ತರಕಾರಿ? ಕೆಲವೊಂದು ತರಕಾರಿ ವರ್ಷ ಪೂರ್ತಿ ಬೆಳೆಸಬಹುದು, ಫಾರ್ ಎಕ್ಸಾಂಪಲ್ ಬೆಂಡೆ, ಅಲ್ಸಂಡೆ, ಬದನೆ, ಅದೆಲ್ಲ ವರ್ಷ ಪೂರ್ತಿ ಬೆಳೆಸಬಹುದು. ಅದು ಒಂದು ಪರ್ಟಿಕ್ಯುಲರ್ ಗ್ಯಾಪ್ ಇಟ್ಕೊಂಡು ನಾವು ಗಿಡ ಮಾಡ್ತಾ ಹೋದ್ರೆ ನಮ್ಗೆ ವರ್ಷ ಪೂರ್ತಿ ನಮ್ಗೆ ಸಿಗುವ ಹಾಗೆ ನಾವು ಮಾಡ್ಕೊಳ್ಬಹುದು. ಅದಕ್ಕೆ ತಕ್ಕ ಗೊಬ್ಬರ ಕೊಟ್ಟು ಅದು ಇಳುವರಿ ಬರುವ ಹಾಗೆ ಮಾಡಿದ್ರೆ ನಾವು ಆ ಗ್ಯಾಪಿನಲ್ಲಿ ನಾವು ಗಿಡ ಮಾಡ್ತಾ ವರ್ಷ ಪೂರ್ತಿ ತರಕಾರಿ ಸಿಗುವ ಹಾಗೆ ಮಾಡಬಹುದು. ಎರಡನೇ ರೌಂಡ್ ನೀವು ಗೊಬ್ಬರ ಕೊಡುದಿದ್ರೆ ಹೇಗೆ? ಒಂದು ಒಮ್ಮೆ ನಾನು ಗಿಡ ಹಾಕಿದ ನಂತರ ಒಂದು 15 ಡೇಸ್ ಅಲ್ಲಿ ಒಮ್ಮೆ ಗೊಬ್ಬರ ಕೊಡ್ತೇನೆ, ಮತ್ತೆ ಪುನಃ 15 ಡೇಸ್ ಅಲ್ಲಿ ಅದು ಹೂ ಆಗುವ ತನಕ ಗೊಬ್ಬರ ಕರೆಕ್ಟ್ ಆಗಿ ಕೊಡ್ತೇನೆ, ಮತ್ತೆ ಲಿಕ್ವಿಡ್ ಗೊಬ್ಬರ ಕೊಡ್ತೇನೆ. ಗೊಬ್ಬರ ಅಂದ್ರೆ ಏನ್ ಕೊಡ್ತೀರಿ? ದನದ ಗೊಬ್ಬರ ತಗೊಳ್ತೇನೆ, ಮತ್ತೆ ನಾನು ಸ್ವಲ್ಪ ಕೋಳಿ ಗೊಬ್ಬರ ತಗೊಳ್ತೇನೆ. ಅದು ಜಾಸ್ತಿ ಪ್ರಮಾಣದಲ್ಲಿ ಅಲ್ಲ, ಎಷ್ಟು ನಮಗೆ ಬೇಕಷ್ಟೇ, ಒಂದು 50 ಕೆಜಿ ಹಾಗೆ ತಗೊಳ್ತೇನೆ. ಅದರ ಒಟ್ಟಿಗೆ ನಾನು ಮಾಡಿದ ಗೊಬ್ಬರವನ್ನು ಮಿಕ್ಸ್ ಮಾಡಿ ಹಾಕ್ತೇನೆ. ದ್ರವ ರೂಪದ ಗೊಬ್ಬರ ಅಂದ್ರೆ ನಾನು ಕಾಂಪೋಸ್ಟ್ ಮಾಡ್ತೇನಲ್ಲ, ಅದರ ಲಿಕ್ವಿಡ್ ನಾನು ಒಂದು ಬಕೆಟ್ ಅಲ್ಲಿ ಹಾಕಿರ್ತೇನಲ್ಲ, ಅದು ಆ ಗ್ಯಾಪ್ ಅಲ್ಲಿ ಕೊಡ್ತೇನೆ. ತರಕಾರಿ ವೇಸ್ಟ್ ಇಂದ ಬರುವಂತ ರಸವನ್ನು, ಎಲ್ಲ ತರಕಾರಿಯಿಂದ ಬರುವ ರಸವನ್ನು ಕೊಡ್ತೇನೆ. ಮತ್ತೆ ಈಗ ನಾನು ಪ್ರತಿಯೊಂದು ಬೇರೆ ಬೇರೆ, ಈಗ ಬಾಳೆಹಣ್ಣು ಸಿಪ್ಪೆ ಹೂ ಇರ್ತದಲ್ಲ ನಮ್ಮ ದೇವರಿಗೆ ಇಟ್ಟದ್ದು, ಅದು ಬಟಾಟೆ ಸಿಪ್ಪೆ, ಬೀಟ್ರೂಟ್ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಈರುಳ್ಳಿ ಸಿಪ್ಪೆದು ಕೊಡ್ತೇನೆ. ನಮ್ದು ಬದಿಯಲ್ಲಿ ಶಾಪ್ ಇದೆ, ಅವರ ಹತ್ರ ಈರುಳ್ಳಿ ಸಿಪ್ಪೆ ತಗೊಂಡು ಅದನ್ನು 24 ಅವರ್ಸ್ ನೀರಲ್ಲಿ ಹಾಕಿ ಅದರಲ್ಲಿ ತೆಗೆದಿರ್ತೇನೆ. ಬೇಕಾದಾಗೆ ನಾನು ಲಿಕ್ವಿಡ್ ಆಗಿ ಕೊಡ್ತೇನೆ ಗಿಡಗಳಿಗೆ. ಮತ್ತೆ ಈಗ ನಾನು 2 ಲೀಟರ್ಸ್ ಬಾಟಲಲ್ಲಿ 250 ಗ್ರಾಮ್ ಹಾಕಿ ಸಿಪ್ಪೆಯನ್ನು 50 ಗ್ರಾಮ್ ಬೆಲ್ಲ ಹಾಕಿ 3/4 ನೀರು ಹಾಕಿ ಇಟ್ಟು ಅದರ ಲಿಕ್ವಿಡ್ 3 ಮಂತ್ಸ್ ಲಿಕ್ವಿಡ್ ಬರುವ ಹಾಗೆ ಮಾಡಿ ಇಟ್ಟಿದ್ದೇನೆ ಸ್ಪ್ರೇ ಮಾಡಲಿಕ್ಕೆ. ಸ್ಪ್ರೇ ಮಾಡೋದ್ರಿಂದ ಏನ್ ಅನುಕೂಲ ಆಗ್ತದೆ ಈ ಲಿಕ್ವಿಡ್ ಸ್ಪ್ರೇ ಅಂದ್ರೆ? ಅದು ಗಿಡಗಳಿಗೆ ಗಿಡ ಚಿಗುರ್ಲಿಕ್ಕೆ ಅದು ಕಾಂಡಗಳಿಗೆ ಸಿಗ್ತದಲ್ಲ, ಅದು ಅದರಲ್ಲಿ ಯಾವುದೆಲ್ಲ ಇದೆ ಅದು ಸಿಗ್ತದೆ ಅದಕ್ಕೆ. ಮತ್ತೆ ಆಸ್ ಎ ಪೆಸ್ಟಿಸೈಡ್ ಅಂತ ಈರುಳ್ಳಿ ಸಿಪ್ಪೆ ಮತ್ತೆ ಕಾಯಿ ಮೆಣಸನ್ನು ಬಾಟ್ಲ ಬೆಲ್ಲ ಹಾಕಿ ಪೇಸ್ಟ್ ಅಲ್ಲ ನಾನು ಲಿಕ್ವಿಡ್ ಮಾಡಿ ಇಡ್ತೇನೆ ಬಾಟ್ಲ್ ಅಲ್ಲಿ, 2 ಲೀಟರ್ಸ್ ವಾಟರ್ ವೇಸ್ಟ್ ಬಾಟ್ಲ್ ಇದೆಯಲ್ಲ ಅದ್ರಲ್ಲಿ ಹಾಕಿ ಇಡ್ತೇನೆ. ಅದಕ್ಕೆ ನೀರು ಹಾಕಿ ಸಿಪ್ಪೆಯನ್ನು ಹಾಕಿ ಇಡೋದು? ಸಿಪ್ಪೆ ಪ್ಲಸ್ ಬೆಲ್ಲ ಹಾಕಬೇಕು. ಬೆಲ್ಲ ಅದರಲ್ಲಿ ಕುಳಿತು ರಸವನ್ನ ನೀವು ತೆಗೆದು ಸ್ಪ್ರೇ ಮಾಡ್ತೀರಿ? ಅದು 3 ತಿಂಗಳು ಡೇಟ್ ಹಾಕಿ ಅದರದ್ದು ಹೆಸರು ಹಾಕಿ ಇಡ್ತೇನೆ. ಆ 3 ತಿಂಗಳಾದ ಕೂಡಲೇ ಅದನ್ನು ಸೋರಿಸಿ ನೀರು ತೆಗೆದು ಬಾಟ್ಲಲ್ಲಿ ತೆಗೆದು ಇಡ್ದು ಅದು 1 ಲೀಟರ್ಗೆ 5 ml ಹಾಗೆ ಸ್ಪ್ರೇ ಮಾಡಿ. ಇದಕ್ಕೆ ಚಪ್ಪರದ ವ್ಯವಸ್ಥೆ ನೀವು ಈ ಫಿಶ್ ನೆಟ್ ಅನ್ನು ಹಾಕ್ತೀರಿ ಅಂತ ಹೇಳಿದ್ರಿ, ಆಧಾರ ಕೊಡೋದಿದ್ರಲ್ಲ ಬಳ್ಳಿಗೆ, ಆಧಾರ ಕೊಡೋದಿದ್ರೆ ಕಂಬ ಏನಾದ್ರೂ ಸ್ಟಿಕ್ಸ್ ಇಟ್ಟು ಫಿಶ್ ನೆಟ್ ಇದೆಲ್ಲ ಅದಕ್ಕೆ 2 ಸೈಡ್ಗೆ ಒಂದು ಕಲ್ಲು ಕೊಟ್ಟು ಅದು ತಗೊಳ್ಳುವ ಹಾಗೆ ಅದರ ವೇಟ್ ತಗೊಳ್ಳುವ ಹಾಗೆ ಹಾಕಿರ್ತೇನೆ. ಈಗ ಅಂಗಡಿಯಿಂದ ತರುವಂತಹ ಒಂದು ತರಕಾರಿಗೂ ಮನೆಯಲ್ಲಿ ಬೆಳೆದಂತಹ ತರಕಾರಿ ಏನು ವ್ಯತ್ಯಾಸ ಕಾಣ್ತದೆ ನಿಮಗೆ? ರುಚಿಗೆ ರುಚಿ ರುಚಿ ಮತ್ತೆ ಬೇಯಿಸಲಿಕ್ಕೆ ಟೈಮ್, ಅಂದ್ರೆ ಅಂಗಡಿ ತರಕಾರಿ ನಾವು ಬೇಯಿಸುವಾಗ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ. ಮನೆ ನಾವು ಯಾವುದು ಕೆಮಿಕಲ್ ಹಾಕದೆ ಬೆಳೆಸಿದ ತರಕಾರಿ ಬೇಯಿಸುವಾಗ ಅದರ ಸ್ಮೆಲ್, ಅದರ ಟೇಸ್ಟ್ ಪ್ಲಸ್ ತಗೊಳ್ಳುವ ಟೈಮ್, ಅದಕ್ಕೂ ಡಿಫರೆನ್ಸ್ ಇದೆ. ಜೊತೆಗೆ ನಾವೇ ಮಾಡಿದ್ದು ಅನ್ನೋ ಒಂದು ಖುಷಿ ಇರುತ್ತದೆ. ಮತ್ತೆ ಹರಿವೆ, ಇವನ್ ಹರಿವೆ ಹಾಕಿದ ಕೂಡಲೇ ಒಂದು 30 ಡೇಸ್ ಅಲ್ಲಿ ಬರುವಾಗ ಇಷ್ಟು ಎತ್ತರ ಬರುವಾಗ ಅದನ್ನು ನೋಡುವ ಖುಷಿಯೇ ಬೇರೆ, ನಾವು ತರುವುದು ಖುಷಿ ಬೇರೆ, ಅದ್ ಮಾಡಿ ತಿನ್ನುವ ಖುಷಿಯೇ ಬೇರೆ. ದಿವಸದ ಎಷ್ಟು ಗಂಟೆ ನಿಮಗೆ ಇದರಲ್ಲಿ ತೊಡಗಿಸಿಕೊಳ್ತೀರಿ ಕೈ ತೋಟದಲ್ಲಿ? ನಾನು ಒಂದು ಗಿಡದ ಹತ್ತಿರ ಒಂದು ದಿನಕ್ಕೆ 4 ಸರ್ತಿ ಹೋದಾಗ ಸರ್ ನಾನು ಗಿಡಕ್ಕೆ ಏನು ಬೇಕು ಏನು ಕಮ್ಮಿ ಆಗಿದೆ ಅದು ನೋಡಿ ಅದು ಕೊಡ್ತಾ ಇರ್ತೇನೆ, ಅದಕ್ಕಂತ ಟೈಮ್ ಬೇರೆ ತಗೊಳ್ಳೋದಿಲ್ಲ. ಈಗ ಬೆಳಿಗ್ಗೆ ನಮ್ದೊಂದು ಬ್ರೇಕ್ಫಾಸ್ಟ್ ಆದ ಕೂಡಲೇ ಒಂದು ರೌಂಡ್ ಹಾಕ್ತೇನೆ, ಇವತ್ತು ಏನು ಕೊಡಬೇಕು ಅದು ನೋಡ್ತೇನೆ, ನೋಡಿ ಟೈಮ್ ಇದ್ರೆ ಅದಕ್ಕೆ ಸ್ಪೆಂಡ್ ಮಾಡ್ತೇನೆ ಅದೇ ಟೈಮಲ್ಲಿ, ಇಲ್ಲಾಂದ್ರೆ ಮತ್ತೆ ಪ್ಲಾನ್ ಮಾಡಿ ಸಂಜೆ ಹೊತ್ತಿಗೆ ಹೋಗಿ ಅದಕ್ಕೆ ಬೇಕಾದ ಗೊಬ್ಬರ ಬೇಕಾ ಟೈಮ್ ಆಯ್ತಾ ನೋಡಿ ಅದಕ್ಕೆ ಕೊಡ್ತೇನೆ. ಒಂದು ಗಿಡವನ್ನು ನೋಡಿದಾಗ ಅದು ಏನು ಕೊರತೆ ಇದೆ ಅಂತ ತೋರಿಸ್ತದೋ ಅಥವಾ ನೀವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ? ಅದು ಗಿಡದ ಎಲೆಗಳು ಹೇಗಿದೆ, ಅದು ಕೀಟನಾಶಕ ಕೂತಿದ ಅಥವಾ ಈವನ್ ಒಂದು ದಾಸವಾಳದ ಎಲೆ ಹೇಗಿದೆ, ಅದಕ್ಕೆ ವೈಟ್ ಫಂಗಸ್ ಎಲ್ಲ ಬರ್ತದೆ, ಈವನ್ ದಾಸವಾಳಕ್ಕೆಲ್ಲ ವೈಟ್ ಫಂಗಸ್ ಬರೋದು ಜಾಸ್ತಿ, ಅದು ಎಲೆ ಅಡಿಯಲ್ಲೆಲ್ಲ ನೋಡ್ತೇನೆ ನಾನು ಬಂದಿದ ಇಲ್ವಾ, ಇಮಿಡಿಯೇಟ್ ಒಂದೆರಡು ಬಂದ್ರೆ ನಾನು ಇಮಿಡಿಯೇಟ್ ಶಾಂಪು ಹಾಕಿ ಇಲ್ಲಿ ಸ್ಪ್ರೇ ಮಾಡಿ ಅದರನ್ನು ತೆಗೆದು ಮತ್ತೆ ನಿಮ್ ಆಯಿಲ್ ಹಾಕ್ತೇನೆ. ಸೋಪ್ ವಾಟರ್ ಶಾಂಪುಗೆ ಏನಾದ್ರು ವ್ಯತ್ಯಾಸ ಉಂಟಾ? ಎರಡನ್ನು ಹಾಕ್ಬಹುದು, ಏನಿಲ್ಲ, ಅದ್ರ ಫೇಸ್ ಬಂದು ಅದಕ್ಕೆ ತೊಳೆದು ಹೋಗುವಾಗ, ನಾವೀಗ ನಾವು ಹೇಗೆ ಯೂಸ್ ಮಾಡ್ತೇವೆ ತೊಳೆದು ಹೋಗ್ತದೆ, ತೊಳೆದು ಹೋಗುವಾಗ ನಾವು ಆ ಗಿಡಗಳನ್ನು ಫುಲ್ ಸ್ಪ್ರೇ ಮಾಡಿ ಮತ್ತೆ ನಿಮ್ ಆಯಿಲ್ ಹಾಕ್ತೇನೆ. ಈವನ್ ಈಗ ನನಗೆ ಸ್ವಲ್ಪ ಅನುಭವ ಇದೆ, 15 ಡೇಸ್ಗೆ ಒಂದು ನಿಮ್ ಆಯಿಲ್ ಹಾಕಿದ್ರೆ ಅದು ಬರುವ ಚಾನ್ಸಸ್ ಕಡಿಮೆ. ನೀರು ಜಾಸ್ತಿ ಕೊಟ್ಟರೆ ಏನಾಗ್ತದೆ? ನೀರು ಜಾಸ್ತಿ ಕೊಟ್ಟರೆ ಕೆಲವೊಮ್ಮೆ ಕೊಳ್ತು ಹೋಗುವ ಪ್ರಸಂಗ ಬರ್ತದೆ, ಕೆಲವೊಮ್ಮೆ ಅದು ಮೇಲೆ ಹೋದಾಗ ಎಲೆಗೆ ಹಳದಿಯೂ ಆಗ್ತದೆ, ಕೆಲವೊಮ್ಮೆ ಇಳುವರಿ ಕೊಡುವಾಗ ಸೈಜ್ ಕಡಿಮೆ ಆಗುತ್ತದೆ. ಈಗ ನೈಟ್ರೋಜನ್ ಅಂಶ ಜಾಸ್ತಿ ಆದ್ರೆ ಹಸಿರು ಜಾಸ್ತಿ ಆಗ್ತದೆ, ಇಳುವರಿ ಕಡಿಮೆ ಆಗ್ತದೆ ಅಂತ ಹೇಳ್ತಾರಲ್ಲ, ಹಾಗೇನಿಲ್ಲ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಲಸಂದೆಗೆ, ಅಲಸಂದೆದು ಎಲೆ ತುಂಬಾ ಆದ್ರೆ ಅದರದ್ದು ಇಳುವರಿ ಕಡಿಮೆ ಆಗ್ತದೆ. ಎಲೆ ಚೂಟ್ ತೆಗಿತೇನೆ ಮಿಡ್ಲ್ ಮಿಡ್ಲಲ್ಲಿ, ಅಂದ್ರೆ ಒಂದೊಂದು ಎಲ್ಲ ಇಲ್ಲ, ಸ್ವಲ್ಪ ಸ್ವಲ್ಪ ಬಿಟ್ಟು ತೆಗೆದು ಎಳ್ತಿದ್ರೆ ಯೂಸ್ ಮಾಡ್ತೇನೆ. ಒಳ್ಳೇದು ಸಂಧ್ಯಾವರೇ, ತಾರಸಿ ಕೃಷಿಯನ್ನ ಮಾಡ್ತಾ ಇದ್ರಿ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತಾರಸಿ ಕೃಷಿ ಅನುಭವದ ಕುರಿತು ಉಡುಪಿಯ ಸಂಧ್ಯಾ ಗುರುದತ್ತ ಪ್ರಭು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಕೇಳುಗರೆ, ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಹಳೆ ಅಡಿಕೆ ಕ್ವಿಂಟಾಲ್ಗೆ 48,000 ರೂಪಾಯಿಯಿಂದ 51,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 41,000 46,000, ಕೋಕಾ ಕ್ವಿಂಟಾಲ್ಗೆ 33,000 38,000, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲ್ಗೆ 8,000 11,000 ರೂಪಾಯಿ, ತೆಂಗಿನಕಾಯಿ ಒಂದನೇ ವರ್ಗ 1,000 20,000 28,000, ಎರಡನೇ ವರ್ಗ 1,000 15,000 18,000 ರೂಪಾಯಿ, ಅಕ್ಕಿ ಸ್ಥಳೀಯ ಕ್ವಿಂಟಾಲ್ಗೆ 2,850 3,800 ರೂಪಾಯಿ, ಕಡ್ಸಾಂಬಾರ್ ಕ್ವಿಂಟಾಲ್ಗೆ 2,500 2,900, ಐಆರ್8 ಕ್ವಿಂಟಾಲ್ಗೆ 2,400 2,800 ರೂಪಾಯಿ, ಭತ್ತ ಆಮದು ಕ್ವಿಂಟಾಲ್ಗೆ 1,700 ರೂಪಾಯಿ, ಬೆಲ್ಲ ಹಳದಿ ಕ್ವಿಂಟಾಲ್ಗೆ 4,000 ಕೆಂಪು ಕ್ವಿಂಟಾಲ್ಗೆ 3,800 ಕಪ್ಪು ಕ್ವಿಂಟಾಲ್ಗೆ 4,300 ಮೆಣಸು ಆಮದು ಕ್ವಿಂಟಾಲ್ಗೆ 22,000 ರೂಪಾಯಿಯಿಂದ 25,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲ್ಗೆ 38,000 40,000 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಾಲ್ಗೆ 10,000 11,500 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲ್ಗೆ 1,700 ರೂಪಾಯಿ, ಕದಳಿ ಕ್ವಿಂಟಾಲ್ಗೆ 2,400 ಗಾಡಿ ಕ್ವಿಂಟಾಲ್ಗೆ 1,600 ನೇಂದ್ರ ಕ್ವಿಂಟಾಲ್ಗೆ 2,400 ರೂಪಾಯಿಗಳು. ಇವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಕಿಸಾನ್ ವಾಣಿಯಲ್ಲಿ ಇನ್ನು ಮುಂದೆ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಭೀಮಸೇನ್ ಜೋಶಿ ಹಾಡಿರುವ ಭಕ್ತಿಗೀತೆ. ರಾಘವೇಂದ್ರ ಗುರು ರಾಯರ ಸೇವಿಸಿರು ಕೌಟಗಿ ಸೇವಿಸಿರು, ರಾಘವೇಂದ್ರ ಗುರು ರಾಯರ ಸೇವಿಸಿರು ಕೌಟಗಿ ಸೇವಿಸಿರು, ರಾಘವೇಂದ್ರ ಗುರು ರಾಯರ ಸೇವಿಸಿರು ಕೌಟಗಿ ಸೇವಿಸಿರು, ರಾಘವೇಂದ್ರ ಗುರು ರಾಯರ ಸೇವಿಸಿರು ಸುಧೀಂದ್ರಕರ ಸರೋಜ ಸಂಜಾತ ಜಗದೊಳಗೆ ಪುನೀತ, ಶ್ರೀ ಸುಧೀಂದ್ರಕರ ಸರೋಜ ಸಂಜಾತ ಜಗದೊಳಗೆ ಪುನೀತ, ದಾಶರಥಿಯ ದಾಸತ್ವವತ ಹೊಂದಿ ದುರ್ಮತಗಳ ಜಯಿಸಿ ಈ ಸಮೀರ ಮತ ಸಂಸ್ಥಾಪಕರಾಗಿ ನಿಂದಕರನ್ನು ನೀಗಿ ಭೂಸುರರುಗೆ ಸಂಸೇವೆ ಸದಾಚರಣಿ ಕಂಗೊಳಿಸುವ ತರುಣಿ ರಾಘವೇಂದ್ರ ಗುರು ರಾಯರ ಸೇವಿಸಿರು ಸೌಖ್ಯ ಜೀವಿಸಿರು, ರಾಘವೇಂದ್ರ ಗುರು ರಾಯರ ಸೇವಿಸಿರು ಸೌಖ್ಯ ಜೀವಿಸಿರು, ರಾಘವೇಂದ್ರ ಗುರು ರಾಯರ ಸೇವಿಸಿರು ಸೌಖ್ಯ ಜೀವಿಸಿರು, ರಾಘವೇಂದ್ರ ಗುರು ರಾಯರ ಸೇವಿಸಿರು. ಈಗ ಆರ್ ಇಂದಿರಾ ಹಾಡಿರುವ ಜಗನ್ನಾಥದಾಸರ ರಚನೆಯನ್ನು ಕೇಳಿ. ರಾಘವೇಂದ್ರ ಬರೋ, ರಾಘವೇಂದ್ರ ಬರೋ, ಶ್ರೀ ರಾಘವೇಂದ್ರ ಬರೋ, ರಾಘವೇಂದ್ರ ಬಾರು ಕಾರುಣ್ಯವಾರಿದಿ ಬಾರೋ ಶ್ರೀ ರಾಘವೇಂದ್ರ ಬಾರೋ ಕಾರುಣ್ಯವಾರಿದಿ ಬಾ ವಿದ್ಯಾಭೂಷಣ ಅವರು ಹಾಡಿರುವ ಗೀತೆ Jay पावन जित मदनम पावन मंत्रालय सदनम पतित पावन जित मदनम भज राघवेन्द्र श्री चरणम भज राघवेन्द्र श्री चरणम शरणागत जन भवतरणम जय जय श्री राघवेन्द्र जय जय वर गुण सान्द्र जय जय श्री राघवेन्द्र जय जय वर गुण सान्द्र जनावन करुणापांगम श्रीरघुराम पदाम्बुजभृंगम आर्त जनावन करुणापांगम मारुतमदाम्बुधि पूर्णचंद्रम मारुतमदाम्बुधि चन्द्रम भज भज मानस श्रीराघवेन्द्रम जय जय श्रीराघवेन्द्र जय जय वर गुण सान्द्र जय जय श्रीराघवेन्द्र जय जय वर गुण सान्द्र जय जय श्री राघवेन्द्र जय जय श्री राघवेन्द्र जय जय श्री राघवेन्द्र जय जय श्री ಕೊನೆಯಲ್ಲಿ ಕೇಳಿ ಪಿ ಸುಶೀಲ ಹಾಗೂ ಸಂಗಡಿಗರು ಹಾಡಿರುವ ಜಗನ್ನಾಥದಾಸರ ರಚನೆ